ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ಕೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿನ ಬೋಳೆಗಾಂವ್ ಗ್ರಾಮದ ಕೃಷಿ ಅನುಭವಿ ಶಂಕರ್ ಚಂದ್ರಾಮ್ ನಾಗಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ರೇವಣ ಸಿದ್ದಪ್ಪ, ಚಾಂದಕೋಟೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು. ಹಿಂದಿನ ದಿವಸ ನಾವು ಇಂಡಿ ತಾಲೂಕಿನ ರೂಗಿ ಹಾಗೂ ತಡವಲ್ಗ ಈ ಎರಡು ಗ್ರಾಮಗಳ ಮಧ್ಯದಲ್ಲಿ ಇರತಕ್ಕಂಥ ಬೋಳೆಗಾಂವ್ ಅನ್ನೋ ಗ್ರಾಮದ ಒಂದು ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ಒಂದು ತುಂಬು ಕುಟುಂಬ ಇದೆ. ಈ ಕುಟುಂಬವನ್ನ ನಾವು ಮಾತಾಡಿಸೋಣ. ರೈತ ಬಾಂಧವರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮೊದಲಿಗೆ ಈ ರೈತರನ್ನು ಕೂಡ ನಾವು ಸ್ವಾಗತಿಸೋಣ. ನಮಸ್ಕಾರ ರೈತ ಬಾಂಧವರೇ. ತಮ್ಮ ಹೆಸರು? ಶಂಕರ್ ನಾಗಶೆಟ್ಟಿ, ಬೋಳೆಗಾಂವ್ ತಾಲೂಕ್ ಇಂಡಿ ಜಿಲ್ಲಾ ಬಿಜಾಪುರ್. ತಮ್ಮ ತಂದೆ ಹೆಸರು? ಚಂದ್ರಾಮ್ ನಾಗಶೆಟ್ಟಿ. ಇದು ಒಂದು ತೋಟ, ನಾವು ಬಂದಿದೀವಿ ಈಗ. ಈ ತೋಟ ಒಟ್ಟಾರಿ ಎಷ್ಟು ಎಕರೆ ಇದೆ? ಇದು 12 ಎಕರೆ ಐತ್ರಿ. ನಿಮ್ಮ ಒಟ್ಟು ಜಮೀನು ಎಷ್ಟ್ರಿ? 35 ಎಕರೆ. ಇದರಲ್ಲಿ ನೀರಾವರಿ ಎಷ್ಟು ತಮ್ಮ ಜಮೀನು? 20 ಎಕರೆ ನೀರಾವರಿ ಐತ್ರಿ. 20 ಎಕರೆ ನೀರಾವರಿ ಅಂತ ಹೇಳಿದ್ರಿ. ನೀರಾವರಿ ಇಲ್ಲಿ ಒಂದು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶ ನಾವು ಪರಿಶೀಲಿಸಲಾಗಿ ನೀರಾವರಿ ಕಡಿಮೆ ಕ್ಷೇತ್ರ ಇಲ್ಲಿ. ತಾವ ಯಾವ ರೀತಿ ನೀರಾವರಿ ಮಾಡಿದ್ರಿ? ನಾವು ನೀರಾವರಿ ಕ್ಯಾನಲ್ ಪೈಪ್ ಲೈನ್ ಮಾಡ್ಕೊಂಡ್ ಬಂದೇವ್ರಿ ಮಸಳಿದಿಂದ. ಅದ್ರ ಸಲುವಾಗಿ ನೀರಾವರಿ ಇದು ಮಾಡಿದ. ಅಷ್ಟು ದೂರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 12 ಕಿಲೋಮೀಟರ್ ಆಗ್ತೈತ್ರಿ. 12 ಕಿಲೋಮೀಟರ್ ನಿಂದ ಪೈಪ್ ಲೈನ್ ಮಾಡ್ಕೊಂಡು ನಾವು ಎಲ್ಲ ಬೆಳೆಗಳಿಗೆ ಇದು ಮಾಡಕತ್ತೇವ್ರಿ. ಎಷ್ಟು ವರ್ಷದ ಹಿಂದೆ ತಾವು ಈ ಪೈಪ್ ಲೈನ್ ಮಾಡಿದ್ರಿ? 8 ವರ್ಷ ಆಗಿತ್ತು ನಾವು ಮಾಡಿ. ಈಗ 8 ವರ್ಷದಿಂದ ಅಲ್ಲೇ ನೀರು ಬರ್ತಾ. ಅಲ್ಲಿ ಹೇಗ ತಾವು ಅಲ್ಲಿಂದ ಹೆಂಗ್ ನೀರು ತೊಂಬಂದ್ರಿ? ಅಲ್ಲಿ ನಿಮ್ಗ ನೀರಿನ ಮೂಲ ಯಾವ ರೀತಿ ಅದ? ಅಲ್ಲಿ ಗೊರ್ನಾಳ ಹಳ್ಳದಿಂದ ಬಾಯಿ ಹೊಡೆದು ಬೋರ್ ಹೊಡೆದು ಅಲ್ಲಿ ಇದ್ರದಿಂದ ನೀರಾವರಿ ತೊಗೊಂಬಂದೇವ್ರಿ. ಅಲ್ಲಿ ನೀರ್ ಬೆಳೆ ಮತ್ತವ್ರ ಹೊಲದಾಗ ಬೋರ್ ಹೊಡ್ಕೊಂಡು ಅಲ್ಲಿ ಲಿಫ್ಟ್ ಮಾಡಿ ಕಡ ನೀರಾವರಿ ತೊಗೊಂಬಂದೇವ್. ಇದು ಯಾವ ರೀತಿ ನಿಮ್ಗ ಯೋಜನೆ ಹೊಳಿತು ಮತ್ತು ಇದ್ರದ್ದು ಅಂದಾಜು ವೆಚ್ಚ ಎಷ್ಟೈತ್ರಿ? ಅಂದಾಜು 12-13 ಲಕ್ಷ ರೂಪಾಯಿ ಖರ್ಚಿಗೆ ಬರ್ತೀರಿ ಅಲ್ಲಿದಿಂದ ನಾವು ತರ್ಲಾಕಾಗಿ. ಇಲ್ಲೇ ಮಾಡಿದೇವ ಅಂದ್ರೆ ಎಲ್ಲ ಬೋರ್ ಹೊಡೆದೇ ನೀರನ್ನು ಬೀಳಿಲ್ಲ. ಬೀಳಾರ್ಕಲಾಗ ನಾವು ಅಲ್ಲಿದ್ದ ಪೈಪ್ ಲೈನ್ ಮಾಡಿ ನೀರು ತಂದು ಬದುಕಿಸಿದೇವ್ರಿ ಗಿಡಗಳಿಗೆ. ಸದ್ಯ ಈ ಒಂದು ತೋಟದಲ್ಲಿ ಇದ್ದೀವಿ. ಇಲ್ಲಿ ಬಂದ್ ನಿಂತ್ರ ಒಂದು ಮಲೆನಾಡದೊಳಗೆ ನಿಂತಂಗ ಅನಿಸ್ತು. ಈ ನಿಮ್ ತೋಟ ಬಿಟ್ಟು ಹೋದ್ರೆ ಎಲ್ಲ ಬಿಸಿಲು ಜಾಸ್ತಿ, ಆದ್ರೆ ತಮ್ಮ ತೋಟದಲ್ಲಿ ನಿಂತ್ರೆ ಒಂದು ಮಲೆನಾಡದಲ್ಲಿ ನಿಂತ ಒಂದು ಅನುಭವ, ತಂಪಾದ ವಾತಾವರಣ. ಬೇರೆ ಬೇರೆ ಎಲ್ಲ ಗಿಡಗಳು ಹಚ್ಚಿದ್ರಿ. ಯಾವ ಯಾವ ಗಿಡಗಳ ಅದಾವ್ರಿ ನಿಮ್ಮಲ್ಲಿ? ಅಂದ್ರೆ ಈಗ ತೋಟಗಾರಿಕೆ ಒಳಗೆ ಏನೇನು ಮಾಡ್ತಾ ಇದ್ರಿ? ನಾವು ತೋಟಗಾರ ನಿಂಬೆ ಬಣ್ಣ ಮಾಡ್ತೇವ್ರಿ. ನಿಂಬೆ ಅವ್ರದ್ದು ತೆಂಗಿನ ಗಿಡಗಳು ಅದಾವ ಅಥವಾ ದ್ರಾಕ್ಷಿ ಐತಿ. ಎಷ್ಟೆಷ್ಟು ಅದಾವ ಹೇಳ್ರಿ? ನಿಂಬೆ ಗಿಡ 1400 ನಿಂಬೆ ಗಿಡ ಅದಾವ್ರಿ. ತೆಂಗಿನ ಗಿಡ 100 ತೆಂಗಿನ ಗಿಡ ಅದಾವ. ಮತ್ತರ ದ್ರಾಕ್ಷಿ 2 ಎಕರೆ ದ್ರಾಕ್ಷಿ ಐತ್ರಿ. ಮತ್ತರ ಹಿಂಗೆ 2 ಎಕರೆ 1 ಎಕರೆ ಬದನೆ ಗಿಡ ಮಾಡ್ತೇವಿ. ಉಳಿಕಿದೆಲ್ಲ ತೊಗರಿ ಬೆಳೆ ಐತ್ರಿ. ಮತ್ತೇನು ಇದು ಎಲ್ಲ ಈ ಹಬ್ಬೆ ತಂದಿಟ್ಟಿದ್ರಿ ಮತ್ತೆ ಬೇರೆ ಬೇರೆ ಸಸಿ ತಂದಿಟ್ಟಿದ್ರಿ, ಇದು ಏನು ಯೋಜನೆ? ಇವು ಮಳೆ ಹಚ್ಚಬೇಕು ಬಾರಿಗೆ ನಿಂಬೆಗೆ ಎಲ್ಲ ತರ ತೊಗೊಂಬಂದಿರ ತೆಂಗಿನಗಿ ಅತ್ತ. ನಾ ಮಳೆ ಸರಿ ಎಲ್ಲಾರ ಕಲ ಹಚ್ಚಿಲ್ರಿ, ಮುಂದೆ ಹಚ್ಚಬಹುದ್ರಿ. ಈ ತೋಟಗಾರಿಕೆ ಬೆಳೆ ಜೊತೆ ತಾವು ಅರಣ್ಯ ಕೃಷಿ ಕೂಡ ಮಾಡ್ಬೇಕಂತ ಯಾಕೆ ಅನಿಸ್ತು? ನಿಮ್ಗೆ ಯಾರು ಹೇಳಿದ್ರು ಅಂತ ಹೆಬ್ಬೆ ಹಚ್ಚುವುದು ಅದೆಲ್ಲ? ಇವೆಲ್ಲ ರೈತರು ಅದೆಲ್ಲ ಮಾಡಬೇಕು, ನೀರು ಅನುಕೂಲ ರಾತ್ ಮಾಡಿದ್ರೆ ಸರಿಯಾಗಿ ಆಗ್ತದೇಳಿ ಅದ್ರ ಸಲುವಾಗಿ ಎಲ್ಲ ತೊಗೊಂಬಂದು ಮಾಡ್ಯಾವ್ರಿ. ಈಗ ತಾವು ದ್ರಾಕ್ಷಿ ಬೆಳಿತಾ ಇದ್ದೀನಿ ಅಂದ್ರಿ, ಎಷ್ಟು ವರ್ಷದಿಂದ ದ್ರಾಕ್ಷಿ ಬೆಳಿತಾ ಇದ್ದೀರಿ? ಮತ್ತು ತಮ್ಮದು ಇದು ಓನ್ ರೂಟ್ ಅಂತಾರ, ಆಮೇಲೆ ಡಾಗ್ರೀಸಿಂದ ಬೆಳೆದಿದ್ದು ದ್ರಾಕ್ಷಿ ಅಂತಾರ, ತಮ್ಮದು ಯಾವುದು ಒಂದು ವಿಧ? ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಿ? 10-12 ವರ್ಷ ಇದ್ರು ದ್ರಾಕ್ಷಿ ಬೆಳೆಯಕತ್ತು. ಮೊದಲು ಒನ್ ರೂಟ್ ಇತ್ತು, ಒನ್ ರೂಟ್ ಅದು ಫಡ ಹಳಿದಾಯ್ತು, ಅದ್ರ ಕಲ ತೆಗೆದು ಹೊಳ್ಳಿ ಮತ್ತು ಡಾಗ್ರೇಜ್ ಫಡ ಮಾಡಿದ್ದೇವ್ರಿ 2 ಎಕರೆ ಅದರಟ್ಟೆ. ಈಗ 10-12 ವರ್ಷ ಐತೆ ನಾವು ದ್ರಾಕ್ಷಿ ಬೆಳೆಯಕತ್ತು. ನೀರಾವರಿ ಬಿಟ್ಟು ಉಳಿದು ಒಂದು ಒಣ ಪ್ರದೇಶದಲ್ಲಿ ಯಾವೆಲ್ಲ ಬೆಳೆ ಬೆಳೀತಾ ಇದ್ರಿ? ಒಣ ಪ್ರದೇಶ ಒಳಗೆ ತೊಗರಿ ಬೆಳಿತೇವ್ರಿ, ಅಥವಾ ಜೋಳ ಬೆಳಿತೇವಿ, ಅಥವಾ ಸಜ್ಜಿ ಬೆಳಿತೇವಿ, ಹೆಚ್ಚು ಜಾಸ್ತಿ ಬೆಳೆಯೋ ತೊಗರಿನೇ ಬೆಳಿತೇವ್ರಿ. ಎಷ್ಟು ಬೆಳೆದ್ರಿ ತಾವು ಒಂದು ಹಿಂದಿನ ವರ್ಷ? ಹಿಂದಿನ ವರ್ಷ 14 ಟನ್ ಬೆಳೆದಿದ್ದೇವ್ರಿ ತೊಗರಿ. ಎಲ್ಲ ಅದ್ರದ್ದು ಹೊಲ ಒಂದು ಸ್ವಲ್ಪ ಮಾಡಿತ್ತಿದ್ದೇವ್ರಿ, ಮತ್ತೊಬ್ಬರದು ಮಾಡಿ ಒಟ್ಟು 14 ಟನ್ ಹಿಂದಿನ ಟೈಮ್ 14 ಟನ್ ತೊಗರಿ ಬೆಳೆದಿದ್ದೇವ್ರಿ. ಮತ್ತೆ ತೋಟದಲ್ಲಿ ಏನೆಲ್ಲ ಮಾಡಿದಿರಿ ತಾವು? ಆಡುಗಳದಾವ, ಆಕಳುಗಳದಾವ, ತೇಮಿಗಳದಾವ, ಮತ್ತೇನೇನು ಮಾಡಿದ್ರಿ? ಇವೆಲ್ಲ ಎಮ್ಮಗಳು, ಒಂದು 4-5 ಎಮ್ಮಗಳು ಅದಾವ್ರಿ, ಆಡುಗಳು ಅದಾವ, ಎತ್ತುಗಳು ಅದಾವ, ಹೊರಗಳು ಅದಾವ್ರಿ, ಇವೆಲ್ಲ ಬೆಳೆಗಳು ದನಗಳು ಮಾಡಿದ್ದೇವ್ರಿ. ಮತ್ತೆ ಇಲ್ಲಿ ಎಲ್ಲ ತೋಟದಲ್ಲಿ ಮಷಿನರಿ ಕೂಡ ಜಾಸ್ತಿ ಕಾಣ್ತಾ ಇದಾವ್ರಿ, ಏನೆಲ್ಲ ಮಷಿನರಿ ಮಾಡಿದಿರಿ? ಸಂತ ಇದು ಮಾಡೋಳಿಗೆ ಮಷಿನರಿ, ನಾವು ಯೂಸಿಗೆ ಟ್ರ್ಯಾಕ್ಟರ್ ಯೂಸ್ ಮಾಡಿದ್ದೇವ್ರಿ. ಅಲ್ಲಿಂದ ಟೆಂಪೋ ತೊಗೊಂಡೆ, ಬಾಡ ಗಿಡವ ಯಾಕೆ ಮಾಡ್ಲಿಕ್ಕೆ ಅಥವಾ ಜೆ ಸಿ ಬಿ ತಗೊಂಡಿದ್ದೇವ್ರಿ. ಮತ್ತೆ ಅಲ್ಲಿಂದ ಹಂಗೆ ಹೋಗು ಪಂಜಾಬ್ ಮಿಷನ್ ರಾಶಿ ಮಾಡೋ ಸಲುವಾಗಿ ಅದನ್ನು ಪಂಜಾಬ್ ಮಿಷನ್ ಮಾಡಿದ್ದೆ. ಕಂಬೈನ್ಡ್ ಹಾರ್ವೆಸ್ಟರ್ ಅಂತಾರ, ಅವನ್ನು ಕೂಡ ತಾವು ಖರೀದಿ ಮಾಡಿದ್ರಿ? ಎಷ್ಟು ಅದಾವ್ರಿ? ಎರಡು ಅದಾವ್ರಿ. ಇವು ಜೆ ಸಿ ಬಿ ಒಂದು ರೀ, ಟೆಂಪೋ ಒಂದು, ಎಲ್ಲ ಟ್ರ್ಯಾಕ್ಟರ್ ಐತ್ರಿ ಆಳುಗಳು ಯೂಸ್ ಮಾಡ್ಲಿಕ್ಕೆ, ಜೀಪ್ ಐತೆ ತಿರುಗಾಡ್ಲಿಕ್ಕೆ. ಮತ್ತೆ ಇಷ್ಟೆಲ್ಲ ತಾವು ಮಷಿನರಿ ಮಾಡಿದಿರಿ, ಎತ್ತುಗಳು ಅದಾವ, ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಎಲ್ಲ ಲೇಬರ್ಗಳ ಮೇಲೆ ಮೇಂಟೈನ್ ರೀ. ನಾವು ಸಂತ ನಾವು ಹಾಗೆ ದುಡಿತೇವ್ರಿ, ಎಲ್ಲರೂ 4 ಜನ ಇದ್ದೇವೆ, 4 ಜನ. ಮತ್ತೆ ನಾವು ಲೇಬರ್ನು ಹಚ್ತೇವ್ರಿ ಇಷ್ಟು ಕೆಲಸಕ್ಕೆ, ಸೀಸನ್ ಟೈಮ್ದಾಗ ಎಟ್ಟೆಟ್ ಹತ್ತಾರ ಅಲ್ವಾ, ಅಥವಾ ನಾವು ದುಡಿತೇವ್ರಿ ಸತವಾಗಿ. ನಮಗೆ ಭಾಳ ಉರ್ಲೋಡ್ ಅಲ್ಲ, ತಾವು ಕಡೆಯಾಕಿನ ಲೇಬರ್ಗಳು ಹೇಳಿ ಕೆಲಸ ಮಾಡಿಸ್ತೇವ್ರಿ ನಾವು. ಮತ್ತೆ ಈ ಟ್ರ್ಯಾಕ್ಟ್ರಿಗೆ ಜೋಡಣೆ ಮಾಡಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಮತ್ತು ಬೇರೆ ಬೇರೆ ಮಷಿನರಿಗಳು ಅದಾವಲ್ರಿ, ಏನೇನು ಅದಾವ್ರಿ? ಜನ್ಲೀಟ್ರ್ ಐತ್ರಿ, ಅಕಸ್ಮಾತ್ ಲೈನ್ ಕಡ್ಲಕ್ಕೋತಂದ್ರೆ ನಾವು ಅಲ್ಲಿ ಕ್ಯಾನಲ್ಕ್ ಹೋಗಿ ಜನ್ಲೀಟ್ರ್ ಯೂಸ್ ಮಾಡ್ತೀವಿ. ಅಥವಾ ಎಲ್ಲ ಟ್ರ್ಯಾಕ್ಟ್ರದು ಏನೇ ಒಟ್ಟೆ ತೋಟ ಕೆಲಸ ಏನೇ ಇರಲಿ ಎಲ್ಲ ಥರ ಮಿಷಿನರಿ ತೊಗೊಂಬಂದೇವ್ರಿ, ಅವು ಮಾಡ್ಲಿಕ್ಕೆ ನಾವು ಟ್ರ್ಯಾಕ್ಟರ್ ಮೇಲೆ ರೀ ಎಲ್ಲ ಉದ್ಯೋಗ. ಮತ್ತೇನು ಮನೆಗೊಂದು ಹಿಟ್ಟಿನ ಗಿರಣಿ ಕೂಡ ತಾವು ಮಾಡ್ಕೊಂಡಿದ್ದೀರಿ? ಹಾಂ, ಮನೆಗೊಂದು ಹಿಟ್ಟಿನ ಗಿರಣಿನೂ ಮಾಡ್ಕೊಂಡಿದ್ದೇವ್ರಿ. ಹೋಗೋದಾಗಲ್ಲ ಊರೊಳಗೆ ಬೀಸೋಕೆ, ನಮ್ಮ ಟೈಮ್ ಎಲ್ಲ ದನಗಳಿನ ನುಚ್ಚೊಡೆಯೋದು ಇದಕ್ಕೆ ತಿಳಿ ಸಂತ ಗಿರಣಿನೂ ಮಾಡ್ಕೊಂಡಿದ್ದೇವ್ರಿ. ಇಂಥ ಒಂದು ನೀವು ತೋಟ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಕುಟುಂಬದ ಪರಿಚಯ ಇಟ್ಟು ಮಾಡಿಕೊಡ್ರಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದೀರಿ, ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಿ? ನಮ್ಮ ಅಣ್ಣವ್ರು ಕಾರ್ಬಾರ್ ಮಾಡ್ತಾರ್ರಿ, ಅವರು ಎಲ್ಲ ಗಾಡಿಗಳ ಹಿಂದೆ ಆ ಕಡೆ ಕಡೆ ತಿರುಗಾಡ್ತಾರ್ರಿ ಅವ್ರೆ. ನಿಮ್ಮ ಅಣ್ಣವ್ರ ಹೆಸರು ಹೇಳ್ರಿ. ನಮ್ಮ ಅಣ್ಣವ್ರ ಹೆಸರು ಮಲ್ಲಿಕಾರ್ಜುನ್ ನಾಗಶೆಟ್ಟಿ ಅವ್ರಿ. ಅವರು ಎಲ್ಲ ಗಾಡಿ ಮೇಂಟೆನೆನ್ಸ್ ಮಾಡ್ತಾರೆ, ಗಾಡಿಯಿಂದ ಎಲ್ಲ ಲೇಬರ್ ಹೊತ್ತೊಂಡು ಕೆಲಸ ಮಾಡ್ತಾರೆ ಸೀಸನ್ ಟೈಮ್ದಾಗ್ರಿ. ಉಳ್ಳಿಕಿದ ನಮ್ಮ ತಂದೆಯವ್ರು ಇಲ್ಲೇ ತೋಟದೊಳಗೆ ಇರ್ತಾರ್ರಿ. ಅವರೆಲ್ಲ ಹೆಸರು ಹೇಳ್ರಿ. ಚಂದ್ರಾಮ್ ನಾಗಶೆಟ್ಟಿ ಅವ್ರಿ, ಅವ್ರ ತೋಟದಾಗ ಇರ್ತಾರೆ, ಎಲ್ಲ ದನಗಳ ದೇವಸ್ಥಾನ ಮಾಡ್ತಾರೆ. ನಮ್ಮ ಅಟ್ಟು ಶರಣೂನ ನಾಗಶೆಟ್ಟಿ ಅವರು, ಅವ್ರ ತೋಳ ಒಕ್ಕಲ್ತನ ಮಾಡ್ತಾರೆ, ಎಲ್ಲ ಎತ್ತುಗಳದು ಬೇಸಾಯ ಮಾಡೋದು ಎಲ್ಲ ಒಕ್ಕಲ್ತನ ಬದಲ ಅವ್ರು ಮಾಡ್ತಾರೆ. ನಮ್ಮ ಸೆಕೆಂಡ್ ಮೂರನೇ ನಂಬರ್ ಅನ್ ರಾಯಗೋಣ ಅವರು, ಅವ್ರು ಒಕ್ಕ ನೀರು ತೊಗೊಂಡು ಲೇಬರ್ಗಳು ತೊಗೊಂಡು ಎಲ್ಲ ಕೆಲಸ ಮಾಡಿಸ್ಕೋತಾರೆ. ಅವರು ಎಲ್ಲ ಬೆಳೆಗಳಿಗೆ ನೀರು ಉಣಿಸೋದು, ಎಲ್ಲ ಕ್ಯಾನಲ್ ಮೋಟರ್ ಚಲೋ ಮಾಡ್ಕೋದು ಅವ್ರು ಇದು ಮಾಡ್ತಾರೆ. ಮತ್ತು ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಿಲ್ಲ? ನಮ್ಮ ತಾಯಿಯವರು ಶಿಕ್ಷಣ ಕೆಲಸ ಸಲುವಾಗಿ ಊರೊಳಗೆ ಅವರು ಶಾಲೆ ಕೆಲಸಕ್ಕೆಲ್ಲ ಊರೊಳಗೆ ಇದು ಅದಾರೆ, ಹುಡುಗರಿಗೆ ತೊಗೊಂಡು ಅದಕ್ಕೆ ಕಲಸ್ಕೋತ ಅಲ್ಲೇ ಇರ್ತಾರೆ. ಎಷ್ಟು ಮಂದಿ ಮಕ್ಕಳು ಇದಾರೆ ರೀ ಒಟ್ಟು? 4 ಜನ ಸೇರಿ ನಮ್ಮಲ್ಲಿ 7 ಜನ ಇದಾರೆ ರೀ. 7 ಜನ ಎಲ್ಲ ಶಿಕ್ಷಣ ಕಲಿತಾ ಇದ್ದಾರೆ? ಹಾಂ, 7 ಜನ ಶಿಕ್ಷಣ ಕಲಿತಾರೆ ರೀ. ಬನ್ನಿ ಸ್ನೇಹಿತರೆ, ಈಗ ಏನು ಶಂಕರಣ್ಣ ನಾಗಶೆಟ್ಟಿ ಅವ್ರು ಮಾತಾಡಿದ್ರಲ್ಲ, ಅವರ ತಂದೆಯವ್ರನ್ನ ಕೂಡ ನಾವು ಮಾತಾಡ್ಸೋಣ. ನಮಸ್ಕಾರ ಚಂದಣ್ಣ ನಾಗಶೆಟ್ಟಿ ಅವ್ರೆ. ನಮಸ್ಕಾರ. ಈಗೇನು ನೀವು ತೋಟ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ತೋಟ ಮಾಡ್ತಾ ಇದ್ದೀರಿ? ತೋಟ ಮಾಡ್ಲಿಕ್ಕೆ 50 ಆಗಿದ್ರೆ. ಮತ್ತೇನು ಊರದಿಂದ ಇಷ್ಟು ದೂರ ಬಂದು ಮಾಡ್ಲಿಕ್ಕತ್ತಿರಲ್ಲ, ಹೆಂಗ ಇಷ್ಟು ದೂರ ಬಂದು ಹೆಂಗ ತೋಟ ಮಾಡ್ಬೇಕತ್ತ ಅನಿಸ್ತು ನಿಮಗೆ? ತೋಟ ಮತ್ತೇನ್ ಹಾಕಾಡಿವಲ್ಲ, ನೀರ ಮಾಡಿ ಹಾದು ಹೋಗುನ ಈ ಕಡೆ ಮಡ್ಡಿಗೆ ಬಂದ್ಕೆ ಇಲ್ಲಿ ಮಾಡಿದೇವ್ರಿ. ಈಗ ನೀವು ತೋಟ ಮಾಡುವಾಗ ಯಾವ ಪರಿಸ್ಥಿತಿ ಇತ್ತು, ಈಗ ಯಾವ ಪರಿಸ್ಥಿತಿ ಅದರಿ? ಅವಾಗ ದೊಡ್ಡ ಹೈರಾಣ ಇತ್ತು ಬಿಡ್ರಿ ಅದು. ಅವಾಗ ಮಳೆಗಾಲ ರಗಡ ಬೆಳೀತಿದ್ದಿಲ್ಲ ಮತ್ತೇನು. ಈಗ ಬರಗಾಲ ಬಂದ್ಕೆ ಮತ್ತೆ ಈಗ 2-3-4 ವರ್ಷ ಆಯ್ತು, ಈಗ ಮತ್ತೆ ಇದನ್ನ ಎಲ್ರಿ? ಅಲ್ರಿ, ಈಗ ಹೇಳಿದ್ರಿ ಮಳೆಗಾಲ ರಗಡ ಇದ್ರು ಬೆಳೀತಿದ್ದಿಲ್ಲ ಅಂದ್ರಿ, ಮತ್ತೆ ಈಗ ಮಳೆ ಕಡಿಮೆ ಅದ, ಈಗ ಹೆಂಗ ಹೆಚ್ಚಿಗೆ ಬೆಳೀತಾ ಇದಾರೆ? ಯಾರಿಗೆ ಗೊತ್ತಿರ, ಚಲೋ ನೆಲದೆಲ್ಲ ಹೋಗ್ಯಾವ್ರಿ, ಮಡ್ಡೆಗೆ ಎಟ್ಟಿಯಲ್ಲಿ ಆಗ್ಲಿಕ್ಕೆ ಹತ್ತೇವ್ರಿ ಈಗ ಮತ್ತೆ ಇಲ್ಲಿ. ಈಗ ನಿಮ್ಗೆ ಚಲೋ ಅನಿಸ್ತದ್ರಿ ಈಗ ಇವೆಲ್ಲ ಮಕ್ಕಳು ಮಾಡ್ತಾ ಇರೋದು ತೋಟ? ಹ್ಞೂ ರೀ. ಮತ್ತು ಬೇಸಿನಿ ಅನ್ನೋದ್ರೆ ಅಂಥರ್ದಾಗ ಅವಾಗ ಭಾಳ ಹೈರಾಣಾಗಿದ್ರೆ ಇಂಥರ್ದಾಗೆ ಹಂಗೆ ಬದುಕಿ ಹೋಗೋದು ನಡೆದವ್ರಿ. ಮತ್ತೆ ಇಂಥ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಿರ ತೋಟದಾಗ, ಹಂಗೇನು ನಿಮ್ಗೆ ದಣಿ ಅನ್ಸೋದಿಲ್ಲ? ಏನ್ರಿ ನೀರಾವರಿ ತೋಟದಾಗ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿರಲ್ಲ, ನಿಮ್ಗೇನು ದಣಿ ಅನ್ಸೋದಿಲ್ಲ? ಹಾಂ ಹ್ಞೂ ರೀ. ಏನು ಮತ್ತೆ ಹಂಗೆ ಮಾಡ್ಕೋತ ಹೋಗೋದ್ರಿ ಮತ್ತೆ? ಎಷ್ಟು ವಯಸ್ಸು ರೀ ತಮಗೆ? ವಯಸ್ಸು 4-20 ಮೇಲೆ ಆಗ್ಯಾವ್ರಿ. ಈಗ ಮಕ್ಕಳು ಇಷ್ಟೆಲ್ಲ ತೋಟಗಾರಿಕೆ ಎಲ್ಲ ಮಾಡ್ತಾ ಇದಾರ, ಆದ್ರೂ ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ ತಾವು, ಯಾಕಂತ್ರಿ? ಅವ್ ಏನು ಕದಿಲಿಕ್ಕೆ ಹೋಲ್ಲ ಅಂದ್ರಿ, ಬಿಟ್ಟೆ ಬಿಟ್ಟು ಇವನೇ ಒಂದು ಜರ ಕಲ್ತು ಇವನು ಬಿಟ್ರಿ, ಹಿಂಗೆ ಬಂದವ್ರು ಮತ್ತೆ ಅನ್ರಿ. ಶಾಲಿ ಕಲಿಕೆ ಹೋಲ್ಲ ಅಂದ್ರೆ ಹಿಂದಿನವರೆಲ್ಲ. ತಾವು ತೋಟ ಮಾಡುವಾಗ್ರಿ ಏನೆಲ್ಲ ತೋಟದಾಗ ಏನೇನು ಬೆಳೀತಿದ್ರಿ ತಾವು? ಅವಾಗ ಗೋಧಿ ಜಮಿ ಜೋಳ ಇಂಥ ಬಾಡಿ ನಿರ್ಸ ಮತ್ತೆ ಅವಾಗ ನಾನು ನಿಂಬೆ ಗಿಡ ಇದ್ದಿದ್ದೀರಿ ಈ ಕಡೆ ಬಂದವ್ರಿ ಈಗ ಈಗೇನೇನ್ ಮಾಡ್ಲಿಕ್ಕಿದ್ದೀರಿ ತೋಟದೊಳಗೆ ನೀವು? ಈಗೇನು ದ್ರಾಕ್ಷಿ ನಿಂಬೆ ಗಿಡಗಳ್ರಿ ತೊಗರಿ ಎಲ್ಲ ಗೋಧಿ ಜಮಿ ಜೋಳ ಹಿಂಗೆಲ್ಲ ಆತವ್ರಿ ಈಗ. ಮತ್ತೆಲ್ಲ ಇಷ್ಟು ಮಷಿನರಿ ಮಾಡಿದಾರ, ಟ್ರ್ಯಾಕ್ಟರ್ ಮಾಡ್ಯಾರ, ರಾಶಿ ಮಷಿನ್ ಮಾಡ್ಯಾರ, ಹೆಂಗ ಅನಿಸ್ತದ್ರಿ ತಮಗ? ಅದೇನ್ ತರದ ಬರ್ದ ಗುಣನೇ ಅನ್ನೋದ್ರಿ. ಮಳೆಗಾಲರೇ ಕಮ್ಮಿಯಾಗಿ ಮತ್ತೆ ನಾಲ್ಕೈದು ವರ್ಷ ಆಯ್ತ್ರಿ ಅಂದ್ರು ಚಲೋ ಅನ್ಕೋತ ಹೋದ್ರಿ ಮತ್ತೇನ್ರಿ. ಮತ್ತ ಈಗ ಕೆಲ ಮಂದಿ ಯುವಕರು ಒಕ್ಕಲ್ತನದೊಳಗೆ ಏನು ಇದು ಇಲ್ಲ, ಏನ್ ಮಾಡುದು ಒಕ್ಕಲ್ತನ, ಎಲ್ಲಾರು ನೌಕರಿ ಹೋಗು ಚಲೋ ಅಂತಾರ. ಮತ್ತ ತಾವೇನತ್ತೀರಿ? ನಾವು ಮಾಡಿಲ್ರಿ ಅದು, ನಾವು ಇದೇ ಬೇಸ್ ಅನ್ಕೋತ ನಾವು ಹೋಗೋದ್ರಿ. ಈಗ ಒಕ್ಕಲ್ತನದೊಳಗೆ ಚಲೋ ಅದಂತೀರಿ ಉತ್ಪನ್ನ? ಏ ಉತ್ಪನ್ನ ಈಗ ಅದು ಅದಕ್ಕ ಮೇಕಪ್ ಆಗಂದ್ರಿ. ಈಗ ಭಾಳ ಅಲ್ಲ ಆಳ ಹೊಳ ತುಟ್ಟಿ ಒಳಗ ಎಲ್ಲ ಎತ್ತ ಕತ್ತಿ ತೆಗೆದ್ಕೊಂಡ ನೌಕರಿ ಚಲೋ ಆತಾರಿ. ಈಗ ನಮ್ಮ ನೀವೇನತ್ತೀರಿ? ನಾವೇನ್ ನಾವು ಹೊತ್ತು ಹೋಗ್ಲಿಕ್ಕೆ ಕೂತ ನಾವೇನ್ ಇದೇ ಅನ್ನೋದ್ರಿ. ಈಗ ಹಿಂದಿನ ಮಂದಿ ನಾವು ಯಾಕೆ ಶಾಲಿ ಕಲ್ಲ ತತ್ತಾರಿ ಅವರು. ಈಗೇನು ತಾವು ಹಿಂದೆ ಒಕ್ಕಲ್ತನ ಅದೆಲ್ಲ ಮಾಡ್ತಿದ್ರಲ್ಲ, ಅವಾಗಿಂದ ಒಂದಿಷ್ಟು ನಿಮ್ಮ ಅನುಭವ ಹೇಳ್ರಲ್ಲ ನಮ್ಮ ಈಗಿನ ಜನಕ್ಕೆ. ಅಲ್ಲ ಅನುಭವ ಅವಾಗಿಂದ ಚಲೋನೇ ಎತ್ತಿದ್ದೇವ್ರಿ ನಾವು ಮಾಡಾಗ್ರಿ. ಅದೇ ಬಲ ಇದ್ದಿದ್ದೀರಿ ಎತ್ತಪ್ಪ ಅತ್ತ ಭಾಳ ಇದ್ದೀರಿ ಹಂಗೆ ಅಂತರ್ದ ನೀರು ಇದ್ರು ತೊಟ್ಟ ತೀರ್ಸ ಮಾಡ್ಕೊತ ಬಂದಿದ್ದೀರಿ ಬೆಳೆದಿದ್ದೀರಿ ಅವಾಗ. ಏನೇನು ಮಾಡ್ತಿದ್ರಿ ಹೇಳ್ರಿ? ಅದೇ ಮತ್ತೇನ್ರಿ ಇದು ಅವಾಗ ಜೋಳ ಜಮಿ ಗೋಧಿ ಇಂಥದ್ರಿ ಬಾಡ ಬದ್ದಿ ದ್ರಾಕ್ಷಿ ಪಾಕ್ಷಿ ಇದ್ದಿದ್ದಿಲ್ರಿ ಅವಾಗ. ಹಿಂಗೆ ಕಷ್ಟದವಳಿಗೆ ಮಾಡ್ಕೊತ ಬಂದಿದ್ದೇವ್ರಿ ವರ್ಷ ಮಂದಿ ಅದು ಮಂದಿ ಹೊಲಗಳು ನಮ್ಮ ಅಲ್ಲೇ ಮತ್ತೆ ಮಂದಿ ಮಾಡ್ತಿದ್ದೇವ್ರಿ ಮಾಡ್ಕೊತ ಎಲ್ಲ ಮಾಡಿದ್ದೇವ್ರಿ ಅವಾಗೂ. ಅವಾಗ ಅವಾಗ ಬರೀ ಗೆಣಸಿಕಾಯಿ ಹೊಡಿದ್ರಿ. ಮತ್ತೆ ಏನೇನು ತಾವು ಕಷ್ಟ ಇತ್ತನ್ರಿ ಅವಾಗ ಜಾಸ್ತಿ? ಹ್ಯಾಂಗ್ರಿ ಅವಾಗ ಜಾಸ್ತಿ ಕಷ್ಟ ಇತ್ತರಿ? ಹ್ಞೂ ಮತ್ತೆ ಏನು ಕಷ್ಟ ಇತ್ತಂಗೆ ಇದ್ರಿ ಹಂಗೆ ಅದು ಮತ್ತೆ ಈಗೆಲ್ಲ ಮರ್ತು ಹೋಗಿದ್ರಿ ಅವು ಈಗ ಮತ್ತೆ ಇವು ಬಂದವ್ರಿ. ಅವಾಗೆಲ್ಲ ಹಣದ ಅನುಕೂಲ ಅದು ಎಟ್ಟಿತ್ತರಿ? ಹಣ್ಣಿನ ರೀ ಹಣ ಹಣ ರೀ ದುಡ್ಡು ದುಡ್ಡಿನ ಅನುಕೂಲ ಹೆಂಗಿತ್ತರಿ? ಏ ದುಡ್ಡು ಸಿಗುತ್ತಿದ್ದಿಲ್ಲರಿ ಏ ದೊಡ್ಡ ಹೈರಾಣ ಅವಾಗ ರೊಕ್ಕನೇ ಬಹಳ ಸಿಗ್ತಿದ್ರಿ. ಕಂಡಾಪಟ್ಟಿ ಮಾಲ್ ಹೋಯ್ದ್ರ ಮೇಲೆ ರೊಕ್ಕ ಬರ್ತಿದ್ದಿಲ್ರಿ. ಮತ್ತೆ ನೀವ್ ಎಷ್ಟು ಜನ ಅಣ್ತಮ್ರಿ ಇದ್ರಿ? ನಾವು ರೀ ನಮ್ಮ ಕಾಕನ ಹೊಟ್ಟೆಲಿ ಅವ್ರ ಮೂರ್ ಮಂದಿರಿ, ನಾಲ್ಕು ಮಂದಿರಿ, ಏಳು ಮಂದಿರಿ. ಎಲ್ಲರೂ ಒಕ್ಕಲ್ತನೇ ಮಾಡ್ತಿದ್ರಿ? ಹಾ ಎಲ್ಲರೂ ಒಕ್ಕಲ್ತನ ಕೂಡಿ ಇದ್ದೇವ್ರಿ ಅವಾಗ. ಈಗೆಲ್ಲ ಈ ಕಡೆ ಹಿಂದಕ ಅಪ್ಪ ಕಾಕ ಹಾದ ಬಳಕೆ ಕಡೆ ಎಲ್ಲ ಬ್ಯಾರೆ ಆಗ್ಯಾರಿ. ಈಗ ಅವಾಗಿನ ಕೈ ಈಗಿನ ಕೈ ಯಾವ ಚಲೋ ಅಂತೀರಿ ನೀವು? ಈಗೂ ಚಲೋನೇ ಇದ್ರಿ. ಮತ್ತ ಈಗ ಎಂತರ್ದಾಗಾದ್ರ ಮೇಲೆ ಚಲೋನೇ ಮಳಿ ತುಟ್ಟಿ ಇರಲ್ಲ ಕರೀ ಬಿಸಿನೇ ಆತವ್ರ ಪೀಕ್ ಬೆಳೀತಾವ್ರಿ. ಈಗ ತುಟ್ಟಿ ಇದ್ರಿ ಎಲ್ಲ ತೊಗರಿ ಪಗರಿ ದ್ರಾಕ್ಷಿ ನಿಂಬೆ ಗಿಡ ಈಗ ಬೆಳೀತಾವ್ರಿ. ಶಿಸ್ತಾಗೆ ಮಾಡಿದವ್ರು ಬೆಳ್ಕೊಂಡು ಬೇಸಿನ ಯಾರಿ ಇರಂಗ ಹಂಗೆ ಮತ್ ಹಿಂದೇನ ಹಂಗೆ ಯಾರಿ ಮತ್ತೆ ರೀ ಅಂದ್ರ ದುಡಿಯೋರಿಗೆ ಅನುಕೂಲ ಆಗೇ ಆಗ್ತದ ಅಂತೀರಿ ತಾವು? ಹಾ ಹಾ ದುಡಿಯೋರಿಗೆ ಆದ್ರಿ ದುಡಿಯೋರಿಗೆ ಏನ್ ಇಲ್ಲ ಅನ್ನೋದಲ್ರಿ. ಅವಾಗನು ಹಂಗೆ ಬೇಸಿನೇ ಬಂದಿದ್ದೇವ್ರಿ ನಾವು, ಈಗನು ಹಂಗೆ ದುಡಿತೇವು ಹಂಗೆ ಮಾಡ್ಕೋತ ಹೊಂಟಿದ್ದೇವ್ರಿ. ರೈತ ಬಂದವ್ರಿ ಈಗ ಚಂದಣ್ಣ ನಾಗಶೆಟ್ಟಿ ಅವ್ರದ್ದು ಒಂದು ಮಾತುಗಳನ್ನ ಕೇಳಿದ್ರಿ. ಇನ್ನು ಅವರು ಮತ್ತೊಬ್ಬ ಎರಡನೇ ಮಗ ಆದ ಶರಣು ನಾಗಶೆಟ್ಟಿ ಅವರನ್ನ ಇಷ್ಟು ಮಾತಾಡ್ಸೋಣ. ಶರಣು ಅವರೇ ತಾವು ಏನೇನು ಮಾಡ್ತೀರಿ ಹೊಲದಲ್ಲಿ? ನಾವು ಇದು ನಿಂಬಿ ಗಿಡ ರೀ, ದ್ರಾಕ್ಷಿ ರೀ, ಈ ತೊಗರಿ ರೀ, ಇದು ಮಾಡ್ತೀವಿ. ತಾವು ಯಾರು ಅಣ್ತಂದಿರು ಒಟ್ಟೆ ಸಾಲಿನೇ ಕಲೀಲಿಲ್ಲ ತ ಯಾಕ್ರಿ? ಅವ್ ಸಾಲಿದ ಇದು ಐತ್ರಿ, ನಾವು ಇದೇ ಚಂದ ಇತ್ತು ತೋಟದ ಮಾಡದೇರಿ. ಈಗ ತೋಟ ಮಾಡ್ತಾ ಇದ್ರಿ ಮತ್ತೆ ತಮ್ಮ ವಾರ್ಗಿದವ್ರು ಯಾರಾದ್ರು ಈಗ ಸಾಲಿ ಕಲ್ತು ಬೇರೆ ಕಡೆ ಎಲ್ಲೋ ಒಂದು ನೌಕರಿ ಏನೋ ಮಾಡ್ತಿರ್ತಾರೆ, ತಮಗೆ ಏನು ಅನಿಸ್ತದ್ರಿ? ನಮಗೇನು ಇದೇ ಸರಿ ಅನಿಸ್ತೀರಿ ಸರ್, ತೋಟದೇ ಸರಿ ಅನಿಸ್ತೀರಿ ಸರ್. ಅಂದ್ರೆ ಈಗ ಒಂದು ನೌಕರಿ ಮಾಡೋದು ಚಲೋ ಅಂತೀರ, ಏನು ಒಕ್ಕಲ್ತನೇ ಮಾಡೋದು ಚಲೋ ಅಂತೀರಿ? ನಮಗೆ ನೋಡ ಇದೇ ಗುಣ ಅನಿಸಿದ್ರಿ ಸರ್, ಈ ಸಾಧ್ಯ ತೋಟದ ಮಾಡ್ಕೋತೀನಿ ನಮಗೆ ಇದೇ ಸರಿ ಅನಿಸಿದ್ರಿ. ಈಗ ತಾವು ಎಷ್ಟು ಎಲ್ಲ ದನಗಳನ್ನ ಮಾಡ್ತೀರಿ, ಪ್ರತಿದಿನ ತಾವು ಏನ್ ಮಾಡ್ತೀರಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ? ತಮ್ಮ ಕೆಲಸ ಏನೇನು ಹೊಲದಲ್ಲಿ? ನಮ್ಮ ರೀ ಸರ್, ನಾವು ಒಕ್ಕಲ್ತನ ಮಾಡ್ಕೋತೀನಿ ಸರ್. ಅಂದ್ರೆ ಈಗ ನೀವು ಬೆಳಿಗ್ಗೆ ಎಷ್ಟು ಕೇಳ್ತೀರಿ, ಏನೇನು ಮಾಡ್ತೀರಿ, ಸಾಯಂಕಾಲವರೆಗೂ ತಮ್ಮ ದಿನಚರಿ ಏನದ ನಮ್ಮ ಕೇಳಗರ ಜೊತೆಗೆ ಹಂಚ್ಕೊಳ್ರಿ. ನಾವು 5 ಗಂಟೆ ಕೇಳ್ತೀವಿ ಸರ್, 5 ಗಂಟೆಗೆ ದನಗಳು ಎಲ್ಲ ಇದು ಕಸ ಎಲ್ಲ ಇದು ಮಡ್ಚಲ್ರಿ, ಅವ್ಕೆ ಮೇವ ಅನ್ನ ದನ ಹಿಂಡೋದು ಎಲ್ಲ ಮಾಡಿ ಜಳಕ ಮಾಡಿ ನಾವು ಊಟ ಮಾಡಿ ಮತ್ತೆ ಹೊಲದಾಗ ಔಷಧ ಹೊಡೆದ್ರಿ, ನಿಂಬಿ ಕೇರ್ಯಾದ್ರಿ, ಔಷಧ ಸ್ಪ್ರೇ ಮಾಡದ್ರಿ, ಮತ್ತೆ ತೊಗರಿ ಸ್ಪ್ರೇ ಮಾಡದ್ರಿ, ಇವೆಲ್ಲ ಇದು ಮಾಡ್ತೀವ್ರಿ. ಮತ್ತೆ ಸಾಯಂಕಾಲ ಅದೇನೇನು ಮಾಡ್ತೀರಿ? ಸಂಜೆ ಕಳಿಸಿ ಬಂದು ನಾವು ಮತ್ತೆ 4 ಗಂಟೆಗೆ ಒಂದು ದನಗಳ ಮೇವು ನೀರು ರೀ ಇವೆಲ್ಲ ಇದು ಮಾಡ್ತೀವಿ. ಈಗ ತಮ್ಮ ತೋಟದಲ್ಲಿ ನಿಂಬೆ ಇದೆ ರೀ, ಆಮೇಲೆ ದ್ರಾಕ್ಷಿ ಇದೆ. ಪ್ರತಿ ವರ್ಷ ತಾವು ಎಷ್ಟು ಉತ್ಪನ್ನ ತೆಗಿತೀರಿ ಇದರಿಂದ? ಈ ನಿಂಬಿಗೆ 10-12 ಲಕ್ಷ ಆತಾರೆ ಸರ್. 1000 ಹಣ್ಣಿಂದ ಒಂದು ಡಾಗ್ ಅಂತಾರಲ್ಲ, ಅಂತವ್ ಎಷ್ಟು ಡಾಗ್ಗಳನ್ನ ತಾವು ಕಳಿಸ್ತಿರ್ತೀವಿ? ಒಮ್ಮ 20 ಹೋತಾವ್ರಿ ಸರ್, ಒಮ್ಮ 30 ಹೋತಾವ್ರಿ, ಹಿಂಗ ಒಂದೊಂದು 6-15 ಹೋತಾವ್ರಿ, ಹಿಂಗ ಹೋತಾರ ಸರ್. ವಾಹನ ವ್ಯವಸ್ಥೆ ಎಲ್ಲ ತಮ್ದು ಸ್ವಂತನೇ ಮಾಡಿದ್ರಿ? ಸ್ವಂತ ಇದ್ರು ನಾವು, ನಮ್ಗೆ ಗಾಡಿ ಲೋಡ್ ಆಯ್ತಂದ್ರೆ ನಮ್ಗೆ ಸ್ವಂತ ಕಳಿಸ್ತೇವ್ರಿ, ಡಾಗ್ ಒಂಜರ್ ಕಮ್ಮಿ ಇದ್ದಂದ್ರೆ ಮತ್ತೆ ಬೇರೆ ಗಾಡಿ ಹಾಕಿ ಕಳಿಸ್ತೇವೆ ಸರ್. ಮತ್ತು ದ್ರಾಕ್ಷಿ ಅದು ಎಷ್ಟು ಬೆಳಿತೀರಿ? ದ್ರಾಕ್ಷಿ ಸರ್ ಮೊದಲ 2 ಎಕರೆ ಐತ್ರಿ, 7-8 ಲಕ್ಷ ತನಕ ಬೆಳ್ಕೊತಿದ್ದೀರಿ ಸರ್. ಅಂದ್ರೆ ಹಣ್ಣನೆ ಮಾರಾಟ ಮಾಡ್ತೀರಾ ಅಥವಾ ಮನುಕ ತಯಾರು ಮಾಡ್ತೀರಿ? ಒಟ್ಟು ನಾವು 8 ವರ್ಷ ಬರೀ ಹಸಿ ಮಾಲೆ ಮಾರಾಟ ಮಾಡಿದ್ದೀರಿ ಸರ್. ಹಣ್ಣು ಮಾರೋದು ಚಲೋ ಅಂತೀರಾ ಅಥವಾ ಮನುಕ್ ಮಾಡಿ ಮಾರೋದು ಚಲೋ ಅಂತೀರಿ? ಈಗ ನೋಡಿದ್ರೆ ಮನಿಕಿನ ರೇಟ್ ಚಲೋ ರೀ ಸರ್, ಮನುಕ್ ಮಾಡೋದೇ ಗುಣ ರೀ. ಅಂದ್ರೆ ಯಾವ್ದಕ್ಕೆ ನಮಗೆ ಧಾರಣೆ ಉತ್ತಮವಾಗಿ ಸಿಗ್ತೋ ಅದನ್ನ ಮಾಡ್ಬೇಕು ನಾವು ರೈತರು. ಅದು ಸ್ಪ್ರೇ ಅಂಜಾರ ನಾವು ಹೆಚ್ಚು ಕಮ್ಮ ಲೇಬಾರ್ದು ಹೆಚ್ಚು ಕಮ್ಮ ಬರ್ತೈತೇಳಿ ಈ ಸದ್ ಮನುಕ್ ಮಾಡಕತ್ತೀರಿ ಸರ್. ಅಂದ್ರೆ ಯಾವ ಚಲೋ ರೀ ಇದ್ರೊಳಗೆ? ಈಗಿಂದ ಆಳುಗಳು ನೋಡಿದ್ರೆ ಸರ್ ಮನುಕ್ ಮಾಡೋದೇ ಚಲೋ ರೀ. ಮತ್ತ ಈಗ ತಾವು ನಿಂಬೆ ಗಿಡ ಮಾಡಿದ್ರಿ, ದನಗಳು ಅದಾವ, ಈಗ ಇಷ್ಟೆಲ್ಲ ಗೊಬ್ಬರಗಳು ಬೇಕಾಗ್ತದ ಬೆಳೆಗಳಿಗೆ, ಮತ್ತ ಇಷ್ಟೆಲ್ಲ ಪ್ರಾಣಿಗಳ ತಾವು ಸಾಕಿದಿರಿ, ದನಗಳನ್ನು ಸಾಕಿದಿರಿ, ಇದ್ರದ್ದು ಗೊಬ್ಬರ ಅದು ಬಳಕೆ ಮಾಡ್ತಾ ಇರ್ತೀರಿ, ಇದ್ರ ಜೊತೆಗೆ ತಾವು ರಾಸಾಯನಿಕ ಗೊಬ್ಬರನು ಉಪಯೋಗ ಮಾಡ್ತೀರಾ ಅಥವಾ ಬರೀ ಸಾವಯವ ರೀತಿಯಿಂದ ಬೆಳಿತೀರಿ? ಇಲ್ರಿ, ಎಲ್ಲ ಕಡೆಗೆ ನಾವು ಗೊಬ್ಬರ ಮತ್ತೆ ತರಿಸ್ತೀರಿ ಸರ್, ತರಿಸಿ ಎಲ್ಲ ಇದು ಅದನ್ನ ಮಿಕ್ಸ್ ಮಾಡಿ ಹೋಗ್ತಾರೆ. ಮತ್ತು ಇದೆಲ್ಲ ಮಾಹಿತಿ ಯಾರು ಹೇಳ್ತಾರೆ ರೀ, ತಾವು ಎಲ್ಲಿಂದ ಕೇಳಿ ತಿಳ್ಕೊತೀರಿ? ಈ ಮಾಹಿತಿ ಒಬ್ಬ ಗ್ರಾಮ ಸೇವಕ ಕೊಡ್ತಾನೆ ರೀ ಸರ್. ಇಲ್ಲಿ ಕೃಷಿ ಇಲಾಖೆ ಬರ್ತಾರೆ, ಕೃಷಿ ಇಲಾಖೆ ಅಧಿಕಾರಿಗಳಿಂದ ಕೇಳಿ ತಿಳ್ಕೊತೀರಿ ಯಾರ ರೋಗಕ್ಕೆ ಏನು ಸಿಂಪರಣೆ ಮಾಡಬೇಕು ಏನಿಲ್ಲ ಅಂತೇಳಿ? ಅವ್ರು ಬಂದು ಎಲ್ಲ ರಿಪೋರ್ಟ್ ಬರೀತಾರೆ ಸರ್, ಅದ್ರ ಪ್ರಕಾರ ಔಷಧಿ. ತಾವು ಏನು ಹಿಂಗೆ ಕೃಷಿ ಮೇಳ ಅದು ಹಿಟ್ನಳ್ಳಿ ಫಾರ್ಮಿಗೆ ಹೋಗೋದು ಬೇರೆ ಬೇರೆ ಕಡೆ ಹೋಗೋದು ಹಿಂಗೆಲ್ಲ ಮಾಡಿರಿ ತಾವು? ಏ ಹೋಗಿಲ್ರಿ ಸರ್, ಎಲ್ಲಿ ಹೋಗಿಲ್ರಿ. ಅವ್ರ ನಮ್ಮ ಅಣ್ಣವ್ರೆ ಕಡೆ ಕಡೆ ಹೋಗ್ಬಿಡ್ತಾರ ರೀ, ನಾವು ಎಲ್ಲಿ ಹೋಗಿಲ್ರಿ ಸರ್. ಈಗ ತೋಟ ತಾವು ಮಾಡ್ತಾ ಇದ್ದೀರಿ, ತಮ್ಗೆ ತೃಪ್ತಿ ಅದ ರೀ ಜೀವನ ಇದು? ಹ್ಞೂ ರೀ ಸರ್, ಇದು ಮಾಡ್ಕೊತೀವಿ ಅಂದಿರ್ ನಾವು ತೋಟದಾಗ ಮಾಡ್ಕೊತೀವಿ ಸಣ್ಣ ಇರ್ಲಕ್ಕೆ ಇದೇ ಇದು ಸರ್. ಸರ್ ತಾವು 4 ಜನ ಅಣ್ಣತಮ್ಮರು ಎಲ್ಲ ಕೆಲಸಗಾರ್ಯಗಳನ್ನು ಮಾಡ್ತೀರಿ, ಇದ್ರೊಳಗೆ ತಮ್ಮ ಕುಟುಂಬದ ಅಂದ್ರೆ ಮನೆಯ ಹೆಣ್ಮಕ್ಳದು ಪಾತ್ರ ಎಷ್ಟು ಅದ ರೀ? ಅವ್ರೊಬ್ರು ರೀ ಸರ್, ನಮ್ಮ ದೊಡ್ಡ ವಹಿನಿ ಅವರು ಅವ್ರ ಬಿಜಾಪುರ ಹುಡುಗರು ತೊಗೊಂಡು ಎಲ್ಲ ಸಹ ಅಲ್ಲೇ ಸ್ಕೂಲಿಗೆ ಅಲ್ಲೇ ಹರ್ರಿ. ಇವರು ಇನ್ನೂ 2 ಹೆಣ್ಮಕ್ಳು ಅಂತೂ ಇಲ್ಲೇ ತೋಟದಾಗ ಮನೆ ನಡಿಗ್ರಿ, ತಾಸಗಳಿಗೆ ತೋಟದಾಗ ಎಲ್ಲ ಏನೇನು ಕೆಲಸ ಕಸ ಇದು ನಿಂಬಿಗೆ ಇರಿ ಇವೆಲ್ಲ ಮಾಡ್ತೀವಿ. ಈಗ ಯುವಕರು ಜಮೀನು ಇದ್ದು ಕೂಡ ಯಾವುದೋ ಒಂದು ಕೆಲಸ ನಗರ ಪ್ರದೇಶದಲ್ಲಿ ಮಾಡಿದ್ರಾಯ್ತು ಅಂತೇಳಿ ನಗರದ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ, ಅಂಥ ಯುವಕರಿಗೆ ತಾವು ಏನು ಹೇಳ್ತೀರಿ? ಇಲ್ರಿ ಸರ್, ನಾವು ತೋಟದಾಗ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ದುಡಿದ್ರು ನಾವು ತೋಟದಾಗೆ ಇದು ಆಗ್ತೀರಿ ಸರ್, ಅದು ನಮಗೆ ಇದನ್ನೇ ಆಗಲ್ಲರಿ ಸರ್, ಎಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿ ಬಂದದ್ದು ಅದು ಇದು ಆಗಲ್ಲ ರೀ ಸರ್. ತೋಟದಾಗ ವರ್ಷ ಈ ವರ್ಷ ನಮ್ಮ ತೋಟ ಬೆಳೀಲಿಲ್ಲ, ಮುಂದಿನ ವರ್ಷರೇ ಬೆಳೀತದೆ ರೀ, ಅದು ಚಂದ ಏನೋ ದುಡ್ಕೋತಂದ್ರೆ ಅದು ಮುಂದಿನ ವರ್ಷರೇ ಬೆಳೀತೀರಿ ಸರ್. ಮತ್ತೀಗ ತಾವು ಶಿಕ್ಷಣ ಕಲ್ತಿಲ್ಲ, ಈಗ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀರಿ, ಮತ್ತಿನ ಮಕ್ಕಳನ್ನ ತಾವು ಒಕ್ಕಲ್ತನದಲ್ಲಿ ತೊಡಗಿಸ್ಬೇಕು ಅನ್ನೋದನೋ ಅಥವಾ ಯೋಚನೆ ಏನಾದರೂ ಬೇರೆ ಮಾಡ್ತಾ ಇದ್ದೀರಿ? ಇಲ್ರಿ ಸರ್, ತೋಟದಾಗೂ ಮಾಡಬೇಕಲ್ರಿ ಸರ್, ಒಬ್ಬರಿಗೆ ಕಲಿಸಿ ಒಬ್ಬರಿಗೆ ತೋಟದಾಗ ಹಾಕಿಬೇಕಲ್ರಿ. ಈಗ ನಾವು ಒಟ್ಟರು ಹುಡುಗರು ಶಾಲಿ ಕಲಿಸೋರಿ ತೋಟ ಇದು ಆಗಲ್ರಿ ಸರ್, ಇಲ್ಲಿ ತೋಟದಾಗ ಮಾಡಬೇಕಲ್ರಿ ಸರ್. ಇಲ್ಲ, ಶಾಲಿ ಕಲಿಸೋದು ಬಿಡಿಸಿ ತಾವು ತೋಟಕ್ಕೆ ಹಚ್ಚಬೇಡ್ರಿ, ಯಾಕಂದ್ರೆ ಈಗಿನ ಒಂದು ತಂತ್ರಜ್ಞಾನಗಳನ್ನು ಅರ್ತ್ಕೋಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಒಂದು ಒಕ್ಕಲ್ತನ ಮಾಡ್ಬೇಕಾದ್ರೆ ಅಥವಾ ತೋಟಗಾರಿಕೆ ಮಾಡ್ಬೇಕಾದ್ರೆ ಶಿಕ್ಷಣದ ಬಹಳ ಮಹತ್ವ ಅದ. ತಾವು ಅವರಿಗೆ ಸಂಪೂರ್ಣ ಶಿಕ್ಷಣ ಕೊಡ್ರಿ, ಕೊಟ್ಟು ಬಿಟ್ಟು ಆಮೇಲೆ ಅವರಿಗೆ ಈ ಕೃಷಿ ಕಡೆಗೆ ಗಮನ ಹರಿಸಲಿ ಅಂತ ನೀವು ಹೇಳ್ರಿ. ತಾವು ಇಷ್ಟುವರೆಗೆ ತಾವು ಮಾತಾಡಿದ್ರಿ, ಈ ಒಂದು ತಮ್ಮ ಒಂದು ತೋಟ ಬೇರೆ ರೈತರು ನೋಡ್ಬೇಕಂದ್ರೆ ತಮ್ಮ ತೋಟಕ್ಕೆ ಯಾವ ರೀತಿ ಬರ್ಬೇಕ್ರಿ, ಅಂದ್ರೆ ಯಾವ ಮಾರ್ಗ ಆಗಿ ಬರ್ಬೇಕು? ಬಿಜಾಪುರದಿಂದ ಬರ್ತಾರಲ್ರಿ ಸರ್, ಜೋಗುಡಿ ಬಂದು ಅವ್ರಿಗೆ ದಾರಿ ಫೋನ್ ಅಲ್ಲಿ ನಮ್ಗೆ ಫೋನ್ ಹಚ್ಚರು, ನಾವು ಅಲ್ಲಿಂದ ಇದು ಕರ್ಕೊಂಡ್ಬರ್ತೀವಿ. ಈಗ ಫೋನ್ ಹಚ್ಚಿದ್ರೆ ಅವ್ರನ್ನ ಬಂದು ತಾವು ಕರ್ಕೊಂಡು ಹೋಗ್ತೀರಿ ತೋಟಕ್ಕೆ ಅಂತ ಹೇಳಿದ್ರಿ, ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳ್ರಲ್ಲ. ಫೋನ್ ನಂಬರ್ ರೈತ ಬಂದವ್ರಿ, ಅವರ ಒಂದು ದೂರವಾಣಿ ಸಂಖ್ಯೆ ಹೇಳ್ತೀನಿ ಬರೆದುಕೊಳ್ಳಿ. 7-2-5-9-7-7-7-8-5 ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 7-2-5-9-7-7-7-8-5 7-2-5-9-7-7-8-5 ಈ ದೂರವಾಣಿ ಸಂಖ್ಯೆಗೆ ಅವರಿಗೆ ಕರೆ ಮಾಡಿದ್ರೆ ಶರಣು ನಾಗಶೆಟ್ಟಿ ಅವರು ಬಂದು ತಮ್ಮನ್ನು ಕರ್ಕೊಂಡ್ಬಿಟ್ಟು ಅವ್ರ ತೋಟಕ್ಕೆ ಹೋಗಿ ಅವ್ರ ತೋಟವನ್ನೆಲ್ಲ ತಮಗೆ ತೋರಿಸ್ತಾರೆ. ಈಗ ತಾವು ಏನು ಮನೆ ಕಟ್ಟಿದಿರಲ್ಲ, ಇಷ್ಟು ಚೆನ್ನಾಗಿದೆ ರೀ ಮನೆ, ದೊಡ್ಡ ಮನೆ ಅದ, ಇದು ಯಾವ ಒಂದು ಆದಾಯದಿಂದ ಕಟ್ಟಿದ್ರಿ ಮತ್ತು ಎಷ್ಟು ಕೋಣೆಗಳದಾವ, ನಿಮ್ಮ ಮನೆ ಬಗ್ಗೆ ಹೇಳ್ರಲ್ಲ, ದೊಡ್ಡ ಮನೆ ಇದೆ. ಇವು ಮೊದಲ್ರಿ ನಾವು ಒಂದು ತೋಟ ಊರಂತೇಳಿ ಒಂದು ತೋಟ ಇದ್ರೆ ನಾಕಕ್ರಿ, ಅಲ್ಲಿ ಒಂದು 150 ನಿಂಬಿಡ ಇದ್ರು ಸರ್. ಅದ್ರ ಉತ್ಪನ್ನದಿಂದ ನಾವು ಇಲ್ಲಿ ತೋಟ ಮಾಡಿ 1 ವರ್ಷನೇ ಇದು ಮನೆ ಕಟ್ಟಿದ್ರು ಸರ್. ಈ ಮನೆ ಬಗ್ಗೆ ಇಟ್ಟು ಹೇಳ್ರಿ, ಎಷ್ಟು ಕೋಣೆಗಳದಾವ? ಏನು 4 ರೂಮ್ ಅವ್ರ ಸರ್. ರೈತ ಬಂದವ್ರೆ, ಇವರು ಒಂದು ದೊಡ್ಡದಾದ ಮನೆ ಕಟ್ಟಿದ್ದಾರೆ, ಒಂದು ಕರೆ ಕಲ್ಲಿನ ಮನೆ. ಆಮೇಲೆ ಒಂದು ಮನೆ ಮುಂದೆ ಒಂದಿಷ್ಟು ಶೆಡ್ ಟೈಪ್ ಮಾಡಿದ್ದಾರೆ. ಆಮೇಲೆ ಅವ್ರ ಮನೆ ಮುಂದೆ ಕೆಲವು ಗಿಡಗಳದಾವ, ತೆಂಗಿನ ಗಿಡಗಳದಾವ, ಆಮೇಲೆ ಹುಣಸೆ ಮರ ಇದೆ, ಬೇವಿನ ಮರಗಳದಾವ, ಆಮೇಲೆ ಬಾದಾಮಿ ಮರಗಳದಾವ, ಮಾವಿನ ಮರ ಅದ. ಎಲ್ಲ ಇದರಿಂದ ಒಂದು ತಂಪು ವಾತಾವರಣ ಒಂದು ಸೃಷ್ಟಿಯಾಗ್ಯದ. ಅದರ ಮನೆ ಮುಂದೆಯೇ ಕೆಲವು ದೇಸಿ ಆಕಳುಗಳನ್ನು ಕಟ್ಟಿದ್ದಾರೆ ಅವರು. ಆಮೇಲೆ ಎಮ್ಮೆಗಳದಾವ. ಅವರು ಒಂದು ತಮಗಾಗಿ ಉಪಯೋಗಕ್ಕಾಗಿ ಒಂದು ವಾಹನವನ್ನು ಮಾಡ್ಕೊಂಡಿದ್ದಾರೆ, ಒಂದು ಕಾರ್ ಮಾಡಿದ್ದಾರೆ. ಆಮೇಲೆ ಬಾಜು ಒಂದು ಶೆಡ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಕೃಷಿ ಪರಿಕರಗಳನ್ನು ಇಡ್ತಾ ಇದ್ದಾರೆ. ಒಂದು ಸುಂದರವಾದ ಒಂದು ತೋಟ ಬಂದು ರೈತರು ಕೂಡ ತಾವು ನೋಡ್ಕೊಂಡು ಬಿಟ್ಟು ಇವರ ರೀತಿ ಒಂದು ಪರಿಶ್ರಮ ಪಟ್ಟಲ್ಲಿ ಇವರದ ಅಂತ ಯಶಸ್ಸು ಸಿಗ್ತದಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಶರಣು ನಾಗಶೆಟ್ಟಿ ಅವರೇ, ಇದುವರೆಗೆ ನಮ್ಮ ಜೊತೆಗೆ ಮಾತಾಡಿದ್ರಿ, ಮಾತಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಇಂಡಿ ತಾಲೂಕಿನ ಬೋಳೆಗಾಂವ್ ಗ್ರಾಮದ ಕೃಷಿ ಅನುಭವಿ ಶಂಕರ್ ಚಂದ್ರಾಮ್ ನಾಗಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರೇವಣ ಸಿದ್ದಪ್ಪ ಚಂದಕೋಟೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂದಲಿಗರ ಪದಗಳು ಹಾಡಿದ ಕಲಾವಿದರು ಹನುಮಂತಪ್ಪ ರಾಮಪ್ಪ ಪರ್ಗೆ ಮತ್ತು ತಂಡದವರಿಂದ. ಹರಣ ಮಾಡಿದೆ ದೇವಿ ದೇವಿ ಆರು ಮೂಲ ಸವ ಸವಸರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವಸರು ಬಿಂದು ಜ್ವಾಲ 360 ನರಗಳ ಸುತ್ತಮುತ್ತ ಜಗದಂಗೆ ಬಂದು ಬಾಸ್ತ ಅದಕ್ಕೆ ಒಲ್ಲೆ ತೋಚೀಲಿ ಒಂದಾರ ಒಂದಿನ ಖಾಲಿ ಕಣವಾದು ಕರದಲ್ಲಿ ಕಳವಾದ ಮೂಡ ಮನುಷ್ಯನು ಕೂಡ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಎಣ್ಣ ಇಂದ್ರಿಗಳು ದೇಹಯಾಕೆ ಇದಕ್ಕೆ ಮಾಡಿಕೋಲಕ್ಕೆ ಒಂಬತ್ತು ಬಾಗಿಲದೋಳು ತುಂಬಿದ ಕೊಳಗ ಏಳು ಕಿಂಬಾದ ಬದೆ ನಾಲ್ಕು ಒಳಗಾವೆ ಮೂರು ಲೋಕ ಸುರಚಂದ್ರ ಎಡಬಲ ಮನುಷ್ಯನು ಜನ್ಮ ಕಿಲ್ ಹೆಚ್ಚ ಓದಿಲ್ಲಂತ ಹೇಳ್ತಾರೋ ವೇದ ಸುಳ್ಳಲ್ಲೋ ಸ್ವನ ಎಡು ಮುಕ್ತಿ ಕೂನ ಪೂರ್ವ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲದೆ ಉರಿತೈತ್ರೇಯ ಎಣ್ಣಿ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲ ಒಳಗೆ ಹೊರಗೆ ಒಂದಾಗಿ ಇದ್ದನು ಶಿವ ಒಳಗೆ ಹೊರಗೆ ಒಂದಾಗಿ ಇದ್ದನು ಶಿವಯೋಗಿ ಅವಗಿಲ್ಲೋ ಯದ ರಾಶಿ ಮುಕ್ತಿಗೆ ಮನ ಶೋಷಿಯ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಜೀವಜಲವನ್ನ ತಾಯಿ ಗಂಗಮ್ಮನ್ನ ಸದ್ಬಳಕೆ ಮಾಡೋ ಮೂಡ ಸದ್ಬಳಕೆ ಮಾಡೋ ಮನುಜ ನೀರನ್ನ ಬಳಕೆ ಮಾಡೋ ರೈತಣ್ಣ ಆಕಾಶದಿಂದ ಭೂತಾಯಿ ಮಡಿಲಿಗೆ ಹನಿ ಹನಿ ದೊರೆತ ನೀರ ಕಣ ಜೀವ ಜಲವಾದ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ನೀರೇನೋ ನಿನದೆ ನೀರೇನೋ ನಿಮ್ಮಪ್ಪನದೆ ನಿಮ್ಮಪ್ಪ ನಮ್ಮಪ್ಪ ಎಲ್ಲರದು ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಜಗ